ಜೋಳನ ಸೇರಿಸ್ಕೋಬಹುದು. ಇನ್ನು ಅಕ್ಕಿಯನ್ನೆಲ್ಲ ಹೋಲಿಸಿದಾಗ ಅಥವಾ ಅನ್ನ ಮಾಡಿ ಊಟ ಮಾಡ್ತಿರಲ್ಲ ಅದು ಹೆಚ್ಚಿನ ಒಂದು ಗ್ಲೈಸಿಮಿಕ್ ಇಂಡೆಕ್ಸ್ ಆಹಾರ ಅಂತ ನಾವು ವಿಭಾಗಿಸಬಹುದು. ಕಡಿಮೆ ಗ್ಲೈಸಿಕ್ ಇಂಡೆಕ್ಸ್ ಆಹಾರದ ಮಹತ್ವ ಏನಪ್ಪ ಅಂದ್ರೆ ಕಿರುಧಾನ್ಯಗಳು ಇದರಿಂದ ಏನು ಒಂದು ಮಹತ್ವ ಪಡಿತವಂದ್ರೆ ಬಳಸಿದಾಗ ರಕ್ತದ ಸಕ್ಕರೆ ಪ್ರಮಾಣ ನಿಧಾನವಾಗಿ ಏರುತ್ತೆ, ಹೀರ್ಕೊಳ್ಳುತ್ತೆ, ಆಮೇಲೆ ಅದು ರಕ್ತದಲ್ಲಿ ವಿಂಗಡಣೆ ಆಗಿ ಎಲ್ಲಾ ಕಡೆ ಸೇರ್ಕೊಳ್ಳಕ್ಕೆ ಸಮಯ ತಗೊಳ್ಳುತ್ತೆ. ಅಂದ್ರೆ ತಿಂದ ಒಂದೂವರೆ ತಾಸು ಆದ್ಮೇಲೆ ನೀವು ತಿಂದಂತ ಆಹಾರ ಸಕ್ಕರೆಯಾಗಿ ನಿಮಗೆ ರಕ್ತಕ್ಕೆ ಬರುತ್ತೆ. ಆವಾಗ ಹೆಚ್ಚಾಗಿ ರಕ್ತ ತಪಾಸಣೆ ಮಾಡಿದಾಗ ಯಾವ್ದ ಆಹಾರ ಜಾಸ್ತಿ ಸಕ್ಕರೆ ಅಂಶ ಬಿಟ್ಟಿದೆ ಅಂತ ಗೊತ್ತು ಮಾಡ್ಕೊಂಡಾಗ ಕಿರುಧಾನ್ಯಗಳಲ್ಲಿ ಕಡಿಮೆ ಪ್ರಮಾಣದ ಗ್ಲುಕೋಸ್ ಬಂದಿದೆ ಅಂದ್ರೆ ಇದು ಒಂದು ಒಳ್ಳೆ ವರದಾನ. ಅದರಲ್ಲೂ ಮಧುಮೇಹ ರೋಗಿಗಳಿಗೆ ಕಡಿಮೆ ಗ್ಲೈಸಿಮಿಕ್ಸ್ ಇಂಡೆಕ್ಸ್ ಆಹಾರ ಇರೋ ಬಳಸಿದ್ರೆ ಅವರ ಸಕ್ಕರೆ ಪ್ರಮಾಣವನ್ನು ಹತೋಟಿಗಳಿಗೆ ಸಾಧ್ಯ ಮಾಡುತ್ತೆ. ರಕ್ತದ ಪ್ರಮಾಣ ಅಥವಾ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಕಡಿಮೆ ಇರಬೇಕಂದ್ರೆ ಅದರಿಂದ ಯಾವ್ಯಾವ ಲಾಭಗಳಪ್ಪ, ಒಂದು ಕಣ್ಣಿನ ತೊಂದರೆ, ನಮ್ಮಲ್ಲಿ ಒಂದು ಮೂರು ಹೆಸರುಗಳು ಹೇಳ್ತೀವಿ, ನ್ಯೂರಾಲಜಿ, ನೆಫ್ರಾಲಜಿ ಅಂತ ಹೇಳ್ಬಿಟ್ಟು, ಅಂದ್ರೆ ಕಿಡ್ನಿಗೆ ತೊಂದರೆ ಆಗುವಂತ ತೊಂದರೆಗಳು, ಕಣ್ಣಿಗೆ ಆಗುವಂತ ತೊಂದರೆಗಳು ಅಥವಾ ಚರ್ಮಕ್ಕೆ ಆಗುವಂತ ತೊಂದರೆಗಳು, ಅಂದ್ರೆ ಹೆಚ್ಚಿನ ಸಕ್ಕರೆ ಅಂಶ ರಕ್ತದಲ್ಲಿ ಚಲನೆ ಆಗ್ತಾ ಇದ್ರೆ ಇವೆಲ್ಲದಕ್ಕೂ ಹಾನಿ ಉಂಟಾಗುತ್ತೆ. ಆದ್ರಿಂದ ಕಡಿಮೆ ಮಟ್ಟದ ಸಕ್ಕರೆ ಬಿಡುವ ಅಂತ ಕಿರುಧಾನ್ಯಗಳನ್ನು ಬಳಸೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ಲಾಭ ಆಗುತ್ತೆ. ಅಷ್ಟೇ ಅಲ್ಲ, ನಾರಿನಂಶ ಏನ್ ಬಳಸ್ತೀವಲ್ಲ ಅದು ಸಹ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇಡುತ್ತೆ. ಎರಡೂ ಸೇರಿಸ್ಬಿಟ್ಟು ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳ ಸಹಕಾರಿ ಕೆಲಸ ಮಾಡುತ್ತೆ. ಇದು ಅಲ್ಲದೆ ಈ ಕಿರುಧಾನ್ಯಗಳಲ್ಲಿ ಔಷಧೀಯ ಗುಣಗಳು ಇದಾವು ಅಂತೇಳಿ ಹಂಗೇನ್ರಿ ಇದಾವ? ಹೌದು, ನೀವು ಬರೀ ಪೋಷಕಾಂಶಗಳು ಅಂತ ಅಷ್ಟೇ ದೃಷ್ಟಿಯಿಂದ ನೋಡಕ್ಕಾಗಲ್ಲ. ಇತರೆ ಒಂದು ಔಷಧೀಯ ಧಾನ್ಯಗಳಾದ ಕೆಮಿಕಲ್ಸ್ ಅಂತ ಏನ್ ಕರಿತೀರಾ, ಅದರಲ್ಲಿ ಪಾಲಿಫಿನಾಲ್ಸ್, ಫೈಟೋಸ್ಟಿರಾಲ್ಸ್, ಸಪೋನಿನ್ಸ್, ಫೈಟಿಕ್ ಆಮ್ಲ, ಇವೆಲ್ಲವೂ ಔಷಧೀಯ ಗುಣಗಳನ್ನ ಅಥವಾ ಔಷಧೀಯ ಪೋಷಕಾಂಶಗಳಂತ ನೀವು ಕರಿಬಹುದು. ಏನಪ್ಪ ಅಂದ್ರೆ ಎಸ್ಪೆಷಲಿ ಈ ಪಾಲಿಫಿನಾಲ್ಸ್ ಅಂತ ಏನ್ ಹೇಳ್ತಿರಲ್ಲ ಅದು ನಿಮ್ಮ ಕ್ಯಾನ್ಸರ್ ಕಾರಕ ಉತ್ಪಾದನೆಯನ್ನು ತಡೆ ಹಿಡಿಯುತ್ತೆ. ಅಂದ್ರೆ ನೀವು ಅಷ್ಟೇ ಅಲ್ಲ, ಜೊತೆಗೆ ಈ ಆಂಟಿ ಆಕ್ಸಿಡೆಂಟ್ ಅಂತ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನೀವು ಯಾವುದೇ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ದೇಹದಲ್ಲಿ ಕೆಲವೊಂದು ಹಾನಿಕಾರಕ ಅಂಶಗಳು ಉತ್ಪನ್ನ ಆಗುತ್ತೆ. ಆ ಹಾನಿಕಾರಕ ಅಂಶಗಳನ್ನ ಅಂದ್ರೆ ನಾವು ಅದನ್ನ ನೇಸೆಂಟ್ ಆಕ್ಸಿಜನ್ ಅಂತ, ರಾಡಿಕಲ್ಸ್, ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ. ಆ ಫ್ರೀ ರಾಡಿಕಲ್ಸ್ ದೇಹದ ಈಗ ಉದಾಹರಣೆ ಮೆದುಳು ಅಥವಾ ಹಾರ್ಟ್ ಅಥವಾ ಕಿಡ್ನಿ ಇವುಗಳೆಲ್ಲ ಹೋಗಿ ತಲುಪಿದಾಗ ಅಲ್ಲಿ ಅವು ಜೀವಕೋಶಗಳನ್ನು ಹಾನಿ ಮಾಡ್ತಾ ಹೋಗುತ್ತೆ. ಕಿರುಧಾನ್ಯಗಳು ಇವತ್ತು ತಿಂತಷ್ಟ ನಾಳೆ ರೋಗ ಬರೋದಿಲ್ಲ ಅಂತಲ್ಲ, ಇದು ಯಾವಾಗ್ಲೂ ಹೆಂಗಪ್ಪ ಅಂದ್ರೆ ನಿಧಾನವಾಗಿ ತನ್ನ ರೋಗ ನಿರೋಧಕ ಶಕ್ತಿಯನ್ನ ಹೊರತೋರ್ಪಡಿಸುತ್ತೆ. ಕಿರುಧಾನ್ಯಗಳಿರುವಂತ ಎಷ್ಟೋ ಫೈಟೋಸ್ಟಿರಾಲ್ಗಳು, ಸಪೋನಿನ್ಗಳು ಏನಂತಂದ್ರೆ ಈ ಆಂಟಿ ಆಕ್ಸಿಡೆಂಟ್ ಅಂತ ಕೆಲಸ ಮಾಡ್ಬಿಟ್ಟು ಹಾನಿಕಾರಕ ಅಂಶಗಳೆಲ್ಲ ಏನ್ ಉತ್ಪನ್ನ ಆಗಿರ್ತಾವಲ್ಲ ಅವನ್ನೆಲ್ಲ ತಗೊಂಡ್ಬಿಟ್ಟು ನಿಮ್ಮ ದೇಹದ ವಿವಿಧ ಮುಖ್ಯ ಅಂಗಗಳನ್ನ ಹಾನಿ ಆಗೋದನ್ನ ತಡೆಯುತ್ತೆ. ಈ ರೀತಿ ಇದರಲ್ಲಿ ವಿವಿಧ ಸಸ್ಯಜನ್ಯ ರಾಸಾಯನಿಕಗಳು ಅಥವಾ ಔಷಧಿಯ ಪೋಷಕಾಂಶಗಳನ್ನ ನಾವು ವಿಂಗಡಿಸಬಹುದು. ಇಂತಹ ಕಿರುಧಾನ್ಯಗಳನ್ನ ಹೀಗೆ ಸಂಗ್ರಹಿಸಬೇಕು, ಹಿಂಗೆ ಸಂಸ್ಕರಣೆ ಮಾಡಬೇಕು, ಹಿಂಗೆ ಉಪಯೋಗಿಸಬೇಕು ಅನ್ನುವಂಥದ್ದು. ಕಿರುಧಾನ್ಯಗಳು ಅಂತ ಬಂದ ತಕ್ಷಣ ಸಂಸ್ಕರಣೆ ಒಂದು ಮುಖ್ಯ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಯಾಕಂದ್ರೆ ಇದರಲ್ಲಿ ಮೇಲ್ಗಡೆ 7 ಪದರಗಳೇ ಇರ್ತವೆ. ಸಾದಾ ಮಿಲ್ಲಲ್ಲಿ ನೀವು ಸಂಸ್ಕರಣೆ ಕೊಟ್ರೆ ಅಕ್ಕಿಯಂತೆ ಇದನ್ನು ನೀವು ಸಂಸ್ಕರಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಇದರಲ್ಲಿ ಪ್ರಥಮ, ದ್ವಿತೀಯ ಅಂತ ಅಥವಾ ತೃತೀಯ ಈ ಮೂರು ಹಂತದ ಸಂಸ್ಥೆಗಳನ್ನು ನಾವು ವಿಂಗಡಣೆ ಮಾಡಬಹುದು. ಪ್ರಥಮ ಅಂತಂದ್ರೆ ಈಗ ನೀವು ಹೊಲದಲ್ಲಿ ಅದನ್ನ ಕೊಯ್ಲು ಮಾಡಿದ್ಮೇಲೆ ನಿಮ್ಗೆ ಏನ್ ಬರುತ್ತಲ್ಲ ಭತ್ತ ಅಂತ ನಾನು ಅನ್ಬಹುದು. ಯಾವುದೇ ಧಾನ್ಯಗಳನ್ನ ತಗೊಳ್ರಿ, ಅದನ್ನ ಸಂಸ್ಕರಣೆ ಮಾಡಿ ಅಕ್ಕಿ ಮಾಡ್ತಿರಲ್ಲ ಅದು ಪ್ರಥಮ ಹಂತದ ಸಂಸ್ಕರಣೆ. ಇದರ ತಾಳಿಕೆ ಪ್ರಮಾಣ ಜಾಸ್ತಿ ಇರುತ್ತೆ. ಈ ದ್ವಿತೀಯ ಹಂತದ ಸಂಸ್ಕರಣೆ ಅಂತಂದ್ರೆ ಈ ಅಕ್ಕಿನ ನೀವು ಹಿಟ್ಟು ಮಾಡಬಹುದು ಅಥವಾ ನುಚ್ಚು ಮಾಡಬಹುದು. ಅದು ತಳಗೆ ಇಳಿದಂಗಿಲ್ಲ, ಅದು ಸಂಸ್ಕರಣೆ ಆ ತಾಳಿಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ತೃತೀಯ ಹಂತದ ಸಂಸ್ಕರಣೆ ಅಂತಂದ್ರೆ ಹಿಟ್ಟು ಮಾಡಿ ಮಾರಾಟ ಏನ್ ಮಾಡ್ತಿಲ್ಲ, ಅಂದ್ರೆ ದಿಢೀರ್ ತಯಾರಿಕೆಗಳು, ತಿನಿಸುಗಳು, ತಿನ್ನಲಿಕ್ಕೆ ಸಿದ್ಧವಾದಂತಹ ಆಹಾರಗಳು ಅದು ತೃತೀಯ ಹಂತದ ಸಂಸ್ಕರಣಾ ಖಾದ್ಯಗಳು ಅಂತಾರೆ. ಅಲ್ಲಿ ಅವಾಗ ತಾಳಿಕೆ ಪ್ರಮಾಣ ಬರ್ತಾ ಬರ್ತಾ ಕಡಿಮೆ ಆಗುತ್ತದೆ. ಉದಾಹರಣೆಗೆ 6 ತಿಂಗಳಿಂದ 3 ತಿಂಗಳು, 3 ತಿಂಗಳಿಂದ 1 ತಿಂಗಳು. ಉದಾಹರಣೆಗೆ ನೀವು ನಿಮ್ಮ ಚಕ್ಲಿ, ಕೋಡು, ಬಳೆ, ನಿಪ್ಪಟ್ಟಿನಲ್ಲಿ ನೀವು ಕಿರುಧಾನ್ಯ ಹಿಟ್ಟು ಹಾಕಿ ಬಳಸಿದ್ದೆ ಆದ್ರೆ ಅದ್ರ ತಾಳಿಕೆ ಪ್ರಮಾಣ ಎಷ್ಟಿರುತ್ತೆ? ಕರಿದಿದ್ದ ಪದಾರ್ಥ ಆದ್ರೂ 1 ತಿಂಗಳಿಗಿಂತ ಜಾಸ್ತಿ ಇರಲ್ಲ. ಅದೇ ನೀವು ರವಾ ಮತ್ತೆ ಶಾವ್ಗೆ ಅಂತವೆಲ್ಲ ನುಚ್ಚೆಲ್ಲ ಮಾಡಿಟ್ಕೊಂಡ್ರೆ ಸುಮಾರು 3 ತಿಂಗಳ ತನಕ ಏನು ಶೇಖರಣೆ ಮಾಡಿ ಇಟ್ಕೋಬಹುದು. ಇನ್ನು ಅಕ್ಕಿ ಮಾಡಿಕೊಂಡ್ರೆ 6 ತಿಂಗಳ ತನಕ ಶೇಖರಿಸಬಹುದು. ಈ ರೀತಿ ವಿವಿಧ ಹಂತದ ಸಂಸ್ಕರಣೆಯಲ್ಲಿ ಅದನ್ನ ಹೊರಸಿಪ್ಪಿ ತೆಗೆದು ಅದನ್ನ ಸಂಸ್ಕರಣೆ ಮಾಡಿ ನಿಮ್ಮ ನಿತ್ಯದ ಆಹಾರದಲ್ಲಿ ಅಕ್ಕಿ ಎಲ್ಲೆಲ್ಲಿ ಬಳಸಕ್ಕಾಗುತ್ತಲ್ಲ ಅಲ್ಲಿ ನೀವು ಕಿರುಧಾನ್ಯಗಳನ್ನು ಬಳಸಬಹುದು. ಅಕ್ಕಿ ಹಿಟ್ಟು ಎಲ್ಲೆಲ್ಲಿ ಬಳಸ್ತಿರಲ್ಲ ಆ ಖಾದ್ಯಗಳಲ್ಲೆಲ್ಲ ಸಹ ನೀವು ಕಿರುಧಾನ್ಯಗಳ ಹಿಟ್ಟನ್ನ ಬಳಸಬಹುದು. ನಿಮಗೆಲ್ಲ ಗೊತ್ತೇ ಇದೆ, ಹುರಕ್ಕಿ ಹೋಳಿಗೆ ಬಗ್ಗೆ ಮಾಹಿತಿ ಇದ್ದೇ ಇದೆ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲೂ ಈ ಹುರಕ್ಕಿ ಹೋಳಿಗೆಯಲ್ಲಿ ಯಾವಾಗ್ಲೂ ವರ್ಷಕ್ಕೊಮ್ಮೆ ಅಷ್ಟೇ ನವಣೆನ ಬಳಸ್ತಾ ಇದ್ರು, ಅದರಲ್ಲೂ ಸಹ ಸಾವಕ್ಕಿ ಬೇಕಂದ್ರೂ ಹಾಕೋತಾರೆ. ಈ ರೀತಿ ಬೇರೆ ಬೇರೆ ಖಾದ್ಯಗಳು ನಮ್ಮ ಸಾಂಪ್ರದಾಯಿಕ ಖಾದ್ಯಗಳಲ್ಲಿ ಈ ಕಿರುಧಾನ್ಯಗಳು ಬಹಳ ಹಾಸು ಹೊಕ್ಕಾಗಿವೆ. ಇದ್ರ ಬಳಕೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ನಮ್ಮ ಪಡಿತರ ವ್ಯವಸ್ಥೆ ಏನಿದೆ ಅಲ್ಲ, ಚೀಟಿ ವ್ಯವಸ್ಥೆಯಲ್ಲಿ ಬರೀ ಅಕ್ಕಿ, ಗೋಧಿ ಇವಷ್ಟೇ ಕೊಡ್ತಾ ಇದ್ದಾರೆ, ಕಿರುಧಾನ್ಯಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಅಲ್ಲೂ ಸಹ ಸರ್ಕಾರಿ ಮಟ್ಟದಲ್ಲಿ ಅದರದ್ದು ಪ್ರಾಮುಖ್ಯತೆಯನ್ನು ಗುರುತಿಸಿ ಆ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿ ಕಿರುಧಾನ್ಯಗಳು ಬಂದ್ರೆ ಮಾತ್ರ ನಮ್ಮ ಎಲ್ಲಾ ಮನೆ ಮನೆಗಳಲ್ಲಿ ಕಿರುಧಾನ್ಯಗಳಿಗೆ ಬಳಕೆ ಉಂಟಾಗುತ್ತೆ. ಜೊತೆಗೆ ನಿಮ್ಮ ಆಹಾರ ಮತ್ತು ಪೋಷಣಾ ಸೆಕ್ಯೂರಿಟಿ ಅಂತ ಹೇಳ್ತೀರಾ,

ಬಳಗಳೆಲ್ಲ ಬಳಗಳೋ ನಾಳವೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಲ ಬಳಗಳ ತಾಯೇ ಕೇಳೇ ಏನಾಗಬೇಕೆ ಮಗಳೇ ನಾಲೇಳಿದ ಮಾತೇನೋ ಟಿ ಒಳಗಿರುವ ಚಿರ ಕವಲಿಯೋ ನಾನೇಳಿದ ಮಾತೇನೋ ಟಿ ಒಳಗಿರುವ ಚಿರ ಕವಲಿಯೋ ಒಳಗಿರುವ ಚಿರ ಕವಲಿ ಕೊಟ್ಟಾರೆ ಕ್ವಾಟರ ತೋ ಮೆಟ್ಟ ತಿರ್ಕೌಲಿ ಕೊಟ್ಟಾರೋ ಕೊಟ್ಟ ಮೆಟ್ಟೇ ಗಳಿ ಎಂದೋ ಮೆಟ್ಟ ಗಳಿಯಲ ತಾಯೇ ಕೇಳೇ ಏನಾಗಬೇಕೆ ಮಗಳೇ ಬಳ ಉಳಿಯೋ ಒಳಗಿರುವ ತಿರ್ಕೌಲಿ ಕೊಟ್ಟಾರೋ ಏನಾಗಬೇಕೆ ಮಗಳೇ ಮಗಳೇ ಬಳ ಉಳಿ ಬಯ ಕೇಳೇ ಬಾಗಿಲ ಮುಂದಿನ ರಚೋ ಮರವೋ ಮಗಳೇ ಬಳ ಉಳಿ ತಾಯೇ ಕೇಳೇ ಬಾಗಿಲ ಮುಂದಿರುವ ಚಚ ಮರವೋ ಮುಂದಿನ ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟೆ ಚಚ ಮಾರ ಕೊಟ್ಟರು ತೋ ಬಾಗಿಲ ಮೆಂಡ ಗಳಿ ಅಂದು ಕಳಗಳವಾಗಿ ಹೊಟ್ಟೆ ಒಳಗೆಲ್ಲ ಕಳ ಮಳಿಯೋ ಮಗಳೇ ಮೆಟ್ಟಂಗಳಗಳವಾಗಿ ಹೊಟ್ಟೆ ಒಳಗಲ್ಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ನೆರ ಮನೆಯೋ ಬಳಗಲ ಕಳಮಳೆ ಕಂಗಳ ಮಳಿಯೋ ಹುಟ್ಟಿದ ಮಗಳೇ ನೆರ ಮನೆಗೋ ಮಗಳೇ ನೆರ ಮನೆಗೋಗುವಾಗೆ ಮಗಳ ತರುವ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋಗಳವಾದ ಮನೆಯೇ ಭಿನ್ನ ತಾವೋ ಮನೆ ಮಗಳೇ ಕೊಳ್ಳೋ ತೆಣೆಯೋ ಮಗಳೇ ಕೊಳ್ಳೋ ತೆಣೆ ಮೇಲೆ ಅಪ್ಪ ಕೇಳೋ ಮಗಳ ಅಂತಾರುವ ಬರ್ಕೊಳ್ಳ ಪಲ ಕೇಳೋ ರುವ ನೋಡೆ ಜಾನ ಮರ ಕೊಳ್ಳೋ ತರುವ ಬರ್ಕೊಳ್ಳಪ್ಪ ಕೇಳೋ ರುವ ನೋಡೆ ಜಾನ ಮರ ಕೊಳ್ಳೋ ಹಾಡ ಕಲತೆಯೋ ಕಲ ಕಲತೆ ಮರದೆಯೋ ಮಳೆಯಿರುವ ಚಲೋ ಕಲ ಕಲುತೆ ಮರದೆಯೋ ಕಲ ಒಳಗಿರುವ ಬುಗೋರಿಯೋಳಗಿನ ಬಂಗ್ರಿ ಗಣೇ ಕಳೋ ಬೆಂಗಳ ಕಲಾತೆಯೋ ಕಲ ಮೇಲಿನ ಬಂಗ್ರಿ ಗಣೇ ಏನ ತಿಂದಾಡ ತಿಂದಾಡ ಕಲತೆ ಬಗತಾಳ ಮಗಳು ಕಾಯ ತಿಂದಾಡ ತಿಂದಾಡ ಕಲತೆ ಬಗತಾಳ ಮಗಳು ಕಾಯ ತಿಂದಾಡ ಕಲತೆ ಬಗತಾರ ಮಗನೇ ಎಲ್ಲ ತಿಂದಾಡ ಮರ ಹಾಕೊಂಡು ತಿಂದಾಡ ಕಲತೆ ಬಗತಾರ ಮಗಳೇ ಎಲ್ಲ ತಿಂದಾಡ ಮರ ಹಾಕೋ ಬರಿ ಗಿಡ ಉದ್ದೇಗೆ ಬರಿಗೆ ನೆರಳಾಗಿದ್ದು.